ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಸಮಯ ಸರಿಯಾಗಿ 5:30:09. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಶವ ನೇತ್ರಾಲಯ ನಿಮ್ಮೆಲ್ಲರ ಸೇವೆಯಲ್ಲಿ 30 ವರ್ಷಗಳನ್ನು ಮುಗಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ. ಈ ಪ್ರಯುಕ್ತ ಉಚಿತವಾಗಿ ಸಕ್ಕರೆ ಖಾಯಿಲೆ ರೋಗಿಗಳಿಗೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲಕೋಮಾ ಸಂಬಂಧಿತ ಕಣ್ಣಿನ ಪರೀಕ್ಷೆ, ಶಾಲಾ ಮಕ್ಕಳ ಕಣ್ಣಿನ ಪರೀಕ್ಷೆಯ ಶಿಬಿರವನ್ನು 30 ಸೆಪ್ಟೆಂಬರ್ವರೆಗೆ ಏರ್ಪಡಿಸಲಾಗಿದೆ. ಲಾಸಿಕ್ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಾರ್ವಜನಿಕರು ನೋಂದಣಿಗೆ 0817226621 ಅಥವಾ 7795134565 ಸಂಪರ್ಕಿಸಿ. ಕೇಶವ ನೇತ್ರಾಲಯ, ಹರ್ಷಮಹಲ್ ರಸ್ತೆ, ಹಾಸನ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಮೀನಕ, ಅಲ್ಲ ನೀನು ಕಳೆದ ವಾರ ಸಿಕ್ತವಳು, ಗೆಂಡೆ ಕೇಳಕ್ ಬರ್ತೀನಿ ಅಂತಂದವಳು, ಹಿಂಗ್ ಮಾಯ ಆಗ್ಬಿಟ್ಟಲ್ಲ, ಎಲ್ಲವ ಹೋಗಿದ್ದೆ? ಇಲ್ಲೇ ಇದ್ನಲ್ಲ ಸಂಕ್ರಣ. ಇರ್ತೀಯ ಸರಿ, ಏನೋ ಬಂದ್ ಕೈ ಜೋಡಿಸ್ತೀನಿ, ಕೆಲಸ ಮಾಡ್ಕೊಡ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಬಾಯಿ ಮಾತ್ರ ಹೇಳ್ತೀಯಲ್ಲ. ಗೆಂಡೆ ಕೀಳ್ತಾ ಇದೀವಿ, ಬಂದು ಒಂಚೂರು ಕೈ ಹಾಕನ ಮಾಡೋಣ ಅನ್ನೋದಿಲ್ವಲ್ಲ? ಯಾಕೆ? ಏ, ನಾನು ಅನ್ಕಿತ ಬಂದಿದ್ದೆ, ನೀನ್ ಅವತ್ತು ಆಬ್ಸೆಂಟ್, ನಾನು ವೀಣಕ್ಕ ಎಲ್ಲ ಸೇರ್ಕೊಂಡ್ ಮಾಡಿದೀವಿ ಅವತ್ತು. ಅವತ್ತು ಪೇಟೆಗೆ ಹೋಗಿದ್ದಂತಲ್ಲ. ನಾನು ಇಲ್ದಿದ್ದೀನೇ ಬಂದ್ ನೀನು ಕೆಲಸ ಕೈ ಹಾಕೋದಂಗಾರೆ ಮಾಡೋಣ ತಗಳಪ್ಪ. ಈಗ ನಂದೆಲ್ಲ ಗೆಂಡೆ ಕಿತ್ತಾಯ್ತು, ಈಗ ಅಣ್ಣಯ್ಯ ಏನೋ ಇವತ್ತು ನಾಳೆ ಕೀಳ್ಬೇಕು ಅಂತಿದ್ದ. ನೀನ್ ಯಾವಾಗ ಕೀಳ್ತೀಯ? ಅಣ್ಣಯಿಂದ ಆದ ತಕ್ಷಣ ನಮ್ದೇಯ. ನಾನು ನೋಡು ಹಿಂಗ್ ಹೇಳ್ತೀನಿ ಅಂತ ನೀನ್ ಸಿಟ್ಕೋಬೇಡ, ನಾನು ನೀ ಕೀಳ್ಬೇಕಾದ್ರೆ ಬರಕಲ್ಲ. ಈಗ ಅಣ್ಣಯ್ಯನ ಹತ್ರ ಹೋಯ್ತೀನಿ, ಅಣ್ಣ ಯಾವತ್ ಕೇಳ್ತಾನೆ ಅವತ್ತಿಂದ ಅಣ್ಣಯ್ಯನ ಜೊತೆ ಕೈ ಜೋಡಿಸ್ಕೊತೀನಿ, ಬಾ ಹಂಗೆ ಮಾತಾಡ್ಸ್ಕೊ ಬರೋದಂತೆ. ನಮ್ದಕ್ಕೂ ಬರ್ತೀನಿ ಅಂದ್ರೆ ನಾನು ಅಣ್ಣಯ್ಯನ ಮನೆಗೆ ಬರೋದು. ಏನೋ ಒಂದ್ ಮಾಡಕೈತ್ ನಾವ್ ನೋಡಲ್ಲಿ. ಯಾವಾಗ್ಲೂ ಅಟ್ಟಯ್ಯ ಹಿಂಗ್ ಮಾತಾಡ್ತಾ ನಿಂತಿರ್ತೀವಿ, ಗೊತ್ತಿಲ್ದಂಗೆ ನಿಂತಿರ್ತಾನ ಅಣ್ಣಯ್ಯ. ಅಣ್ಣಯ್ಯ ಶಂಕರಣ, ಇದ್ಯಾಕೆ ಹಿಂಗೆ ಸುಮ್ಮನೆ ನಿಂತ್ಕೊಬಿಟ್ಟಲ್ಲ? ಯಾಕೆ? ಇಲ್ಲಿ ಗೆಂಡೆ ಕೆಲ್ಸಿದ್ರಲ್ಲ, ಊಟ ತಗೊಂಡೋಗೋಣ ಅಂತ ಬಂದಿದ್ದೆ. ಯಾವಾಗಿಂದ ಶುರು ಮಾಡಿದೆ? ನೆನ್ನೆಯಿಂದ. ನಾನು ಇವತ್ತಿಂದ ಕೇಳ್ಬೋದು ಅಂತ ಅದನ್ನೇ ಹೇಳ್ತಿದ್ದೆ ಮೀನಕ್ಕಂಗೆ. ಆಗ್ಲಿ ಶುರುನೇ ಮಾಡಿದ್ರೆ ನಮ್ಗೆ ಸುದ್ದಿನ ಇಲ್ಲ. ಇಲ್ಲ ಬಿಡಿ, ನಾನು 3 ಸಬ್ಬಿಟ್ಟು ಬಂದೇನು. ಅಲ್ಲ ಅಂದ್ರೆ ನೀನು ಆಗಿರ್ತದೆ ಕಿತ್ತು, ರಾಗಿನ ಬಿತ್ತಿರ್ತೀನಿ, ಬಂದ್ ನೋಡ್ಕೊಂಡು ಹೋಗಿ ಅಂತ ಎಲ್ಲ ಸರಿ ಕಿತ್ತವರೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಲ್ಲ ನೀನು ಹೊಡೆದ್ರು ಪರವಾಗಿಲ್ಲ, ಮಾತಲ್ ಬೈಬೇಡಕನಪ್ಪ. ಏ ಇಲ್ಲ ಹಂಗಲ್ಲ, ನಾನ ಕಳೆದ ಬಾರಲ್ಲಿ ಹೇಳಿದೀನಿ ಹಿಂಗ ಗೆಂಡೆ ಕೇಳದೈತೆ ಅಂತ ಹೇಳ್ಬಿಟ್ಟು ನೀನೇ ತಿರುಗು ನೋಡ್ಲಿಲ್ವಲ್ಲಪ್ಪ ಮನೆ ಕಡೆಗೆ. ಅಲ್ಲ ಅದು ನಾನು ಬೇರೆ ಗೆಂಡೆ ಕೀಳ್ತಾ ಇದ್ನ, ಇನ್ನ ನನ್ನ ಹೆಂಡತಿ ಮನೆ ಕಡೆಯವರು ನನ್ನ ಅಣ್ಣತಮ್ಮದಿರು ಅವ್ರ ಇವರೆಲ್ಲ ಸೇರ್ಕೊಂಡ್ ಹತ್ಲಾಗಿ ಗೆಂಡೆ ಕಿತ್ವ, ಹಂಗಾಗಿ ನಿನಗೂ ಹೇಳಕ್ಕಾಗ್ಲಿಲ್ಲ, ಮೀನಕ್ಕೂ ಕರೆಯಕ್ಕಾಗ್ಲಿಲ್ಲ. ಅವತ್ತೊಂದಿನ ಏನೋ ಕೆಲಸ ಐತೆ ಅಂತ ಪ್ಯಾಟಕ್ ಹೋಗಿದ್ದೀನಿ, ಅವತ್ತೇನೋ ಜಮೀನ್ ಕಡೆ ಬಂದೋದೆ ಅಂತ ಹೇಳ್ತಾವಳೆ, ಅದೇನೋ ನಿಜ ಸುಳ್ಳ ಗೊತ್ತಿಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋದ್ರಲ್ಲ ಸುಖ ಅಂತೀಯ. ಹಂಗಲ್ಲ, ಈಗ ನಾನು ನೀನು ಇನ್ನೊಬ್ರು ಕೈ ಜೋಡಿಸಿದ್ರೆ ನಮ್ ನಮ್ ಕಷ್ಟ ಸುಖನ ಮಾತಾಡ್ಕೋಬಹುದು, ಕೆಲಸನೂ ಸಲೀಸಾಯ್ತದೆ. ಈ ಮೀನಕ್ ಬಂದಿದ್ದೀನಿ ಅಂತಂದ್ಲು ನೀನ್ ನೋಡ್ರೆ ಆಗ್ಲೇ ಕೆಲಸನೇ ಶುರು ಮಾಡಿದ್ಯಾ, ಯಾಕ್ರಪ್ಪ ನನ್ನ ಯಾಕೆ ಹಿಂಗ್ ಇದ್ ಮಾಡ್ತಾ ಇದ್ರಿ ನೀವು? ನಾವೇನ್ ಹೊರಗ್ನವ್ರ, ಸಂಕ್ರಣನು ಅಷ್ಟೇ ಅಣ್ಣೆಯನು ಅಷ್ಟೇ. ಒಂದ್ ಫೋನ್ ಹಾಕಿದ್ರೆ ಆಯ್ತಪ್ಪ, ಇವತ್ತು ಗೆಂಡೆ ಕೀಳ್ತಿದೀವಿ, ಮೀನಕ್ಕ ಇಷ್ಟೊತ್ತಿಗೆ ಹಾಜರಾಗು ಅಂದ್ರೆ ನಾವೇನ್ ಬರಕಲ್ಲ ಅಂತೀವ? ಸಂಕ್ರಣಂಗೋ ಅಣ್ಣ ಹಿಂಗೋ ಹೇಳ್ತಿರೋದ್ ನೋಡು ಮತ್ತೆ ಇಬ್ರುವೆ. ಅಲ್ಲ ಈಗ ಬಿಡು, ಈಗ ನಂದೇನ ಕಿತ್ತಾಯ್ತು, ಹಳೆ ಏನೋ ಕೇಳ್ತವನಂತೆ, ಈಗ ಬುತ್ತಿ ತರಕ್ಕೆ ಅಂತ ಹೋಯ್ತವನೆ, ಈಗ ಅವ್ನ ಕೆಲಸ ಮಾಡು, ಅದೇನತ್ತ ಬುತ್ತಿ ಕೈ ಜೋಡಿಸು ಅಣ್ಣ. ಈಗ ಎಷ್ಟು ಆಗ್ಬೋದು ಅಂತೀಯ? ಈಗ ಎಲ್ಲ ಕಿತ್ ಕಿತ್ ಕಿತ್ ಕಿತ್ತು ಗುಡ್ಡೆ ಹಾಕಿದ್ವಿ ಹೊಲ್ದಲ್ಲ, ಹೊರಗ್ ಜನ ಇಲ್ಲ. ಯಾಕೆ ಅಂತ ಅಂದ್ರೆ ಕಡಿಮೆ ಆಗ್ಬಿಟ್ಟವ್ರೆ, ಹೊರಕ್ ಹಾಕಲ್ಲ ನಮ್ಗೆ ಅಂತಾರೆ, ಕೂಲಿ ಕೊಡ್ತೀನಿ ಅಂದ್ರು ಅಲ್ಮುಂಟ ಹೊರಕ್ ಹಾಕಲ್ಲ ಅಂತಾರೆ. ಇಬ್ರು ಬಂದ್ರು ಒಂಚೂರತ್ಲಾಗ ಇವತ್ತ ಓದ್ಬಿಡ್ಬೋದು ನೋಡು. ಇಲ್ಲ ಈಗ ನಾನು ನೀ ಕರೆದಿದ್ಕೆ ಎಲ್ಲ ಸಿಟ್ಕಂದಿದ್ದೆ ಅಂತ ಅನ್ಕಂದೆ, ಈಗ ಇಬ್ಬರದಂಗಿರು ಬಂದಿದೀವಿ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡ್ಕೊಳ್ಳನಂತೆ, ಆಮೇಲೆ ನೀನು ಕಿತ್ತು ಕಿತ್ತು ಹೊಲ್ದಲ್ಲೇ ಬಿಡೋದ್ರ ಬದಲು ನೀನ್ ಆಗ್ಲೇ ಹೇಳ್ದಂಗೆ ಯಾಕೆ ಹೊರಗಡೆ ಕಡೆ ಮರದ ಪಕ್ಕದಲ್ಲಿ ಯಾಕೆ ಹಾಕಬಾರ್ದು? ಇಲ್ಲ ಇಲ್ಲ ಅದೇನಾಗಿತ್ತು ಅಂತ ಅಂತ ಅಂದ್ರೆ ಕೀಳದೇನೋ ಈಸಿ ಅಲ್ಲಪ್ಪ, ಒಂದ್ ನಾಲ್ಕು ಜನ ಕರ್ಕೊಂಡು ಕಿತ್ಬಿಟ್ಟು ಎಲ್ಲನೂ, ಈಗ ಎಲ್ಲನೂ ಇದು ಹೊಡೆದಾಗೈತೆ, ನೇಗಿಲು ಹೊಡೆದಾಗೈತೆ, ನೇಗಿಲು ಹೊಡೆದಿದ್ವಿ ಎಲ್ಲನೂ ಆರ್ಸ ಆರ್ಸಿ ಒಂದ್ ಕಡೆ ಹಾಕವ್ರೆ, ಒಂಚೂರು ಆರ್ಕಳ್ಳಿ ಅಂತ ಅಲ್ಲೇ ಬಿಟ್ಟಿದ್ದೆ. ಈಗ ನೀವು ಬಂದ್ರು ಇಬ್ರುವೆ ಹೊರಕ್ಕೆ ಒಂಚೂರು ಈಜಿ ಆಯ್ತದಲ್ಲ ಅಂತ ಅನ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ನೋಡಿಗ, ಈ ಕಳೆದ ವಾರದಿಂದ ಉಸಿ ಮಳೆ ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಲ್ವಾ? ಒಳ್ಳೆ ಬಿಸಿಲು, ಎಂತ ಬಿಸಿಲು ಅಂತೀಯ? ನಾನು ಒಳ್ಳೆ ಮಾರ್ಚ್ ಏಪ್ರಿಲ್ ಅಲ್ಲಿ ಮೈಗೆ ಬಿಸಿ ಹೊಡಿತದಲ್ಲ, ಹಂಗ್ ಬರ್ತೈತ್ ನೋಡಪ್ಪ ಇಲ್ಲಯ್ಯ. ಹೌದು, ಮನೇಲಿ ಕೂರಕ್ ಹಾಕಲ್ಲ ಅಂತೀನಿ ರಾತ್ರಿ ಹೊತ್ತು, ಸೆಕೆ ಸೆಕೆ ದಿನ ಬರಕ್ಲಾಕಂತ ಗೇತ್ಲಾಗಿ. ಆಲೂಗಡ್ಡೆಲಿ ಒಂದಷ್ಟು ಚಿಪ್ಸ್ ಮಾಡಿ ಬಿಸಿಲಿಗೆ ಹಾಕ್ಬಿಟ್ರಂತೂ ಹದವಾಗಿ ಒಣಕ ಬಿಡುತ್ತೆ. ಮಾತ್ರ ನನ್ ಮಗಳಿಗೆ ಒಳಗ್ ಕೂರಕ್ ಹಾಕಲ್ಲ ಅಂತ ಅನ್ಕೊಂಡು ಹಗಲೆಲ್ಲ ಹೋಗಿ ಬಾಗಿಲು ತೆಗಿತಾಳ, ಬಾಗಿಲು ತೆಗೆದ ಸೊಳ್ಳೆ, ಬಾಗಿಲು ಹಾಕಿದ್ರೆ ಶೆಕೆ ಆಯ್ತದೆ ಅಂತ ಪರಿಸ್ಥಿತಿ ಆಗ್ಬಿಟ್ಟೈತಪ್ಪ. ಈಗ ಏನ್ ಮಾಡಂಗಿಲ್ಲ ಅಣ್ಣ, ಈಗ ಬಂದಿದ್ದೇನ ಸಮಾಧಾನ ನಿಭಾಯಿಸ್ಕೊಂಡ್ ಹೋಗ್ಬೇಕು ಪ್ರಕೃತಿಯ ಮುಂದೆ. ನಾನು ನೀನು ಎಲ್ಲ ಏನು ಏನು ಏನು ಅಲ್ಲ ಏನು ಅಲ್ಲ, ಬಂದ ಏನ್ ಬರ್ತದ ಅದು ಅನುಭವಿಸ್ಬೇಕಷ್ಟೇ. ಆದ್ರೂ ಇಂತ ಬಿಸಿಲು ಯಾವಾಗ್ಲೂ ನೋಡಿರ್ಲಪ್ಪ ನಾನು. ಅಲ್ಲ ನೋಡು, ಪ್ರತಿ ಸಲ ಹಂಗೆ ಆಯ್ತದೆ, ಸ್ವಲ್ಪ ಮಳೆ ಹೆಚ್ಚಿಗೆ ಬಂದ್ಬಿಡ್ತದ, ಸೋ ಯಾವ ವರ್ಷ ಇಂಥ ಮಳೆನೇ ನೋಡ್ಲಿಲ್ಲ ಅಂತ ಅನ್ಕೋತೀವಿ. ಯಾಕೆ ನಾನೇ ಹೇಳಿದ್ನಲ್ಲ ಎಂಥ ಮಳೆ ಬಂತು, ಹೊರಗಡೆ ಬರಕಾಯ್ತಿಲ್ಲ ಅಂತ ಮಳೆ ಬಂತು. ಈಗ ನೋಡು ಇನ್ನೇನೀಗ ಮಳೆ ಮುಗಿತು, ಚಳಿ ಶುರು ಆಯ್ತೈತೆ, ಆಗ್ಲೇ ಒಳ್ಳೆ ಬೇಸಿಗೆ ಬಿಸಿಲು ಬಂದಂಗ್ ಬರ್ತೈತೆ. ಬೇಸಿಗೆಲಿ ಇನ್ನ ಹಂಗ್ ಬಿಸಿಲು ಬರ್ಬೋದಪ್ಪ? ಅದೇನಾಯ್ತದ, ದೇವ್ರ ಒಬ್ನೇ ಬಲ್ಲ ಅಲ್ವಾ? ಆದ್ರೂ ಯಾಕೆ ಜಾಸ್ತಿ ಆಯ್ತಪ್ಪ ಬಿಸಿಲು, ಎರಡು ದಿವಸ ತಿಂದವ ಕೂರಕಾಯ್ತಲ್ಲ ನಿಲ್ಲಕಾಯ್ತಲ್ಲ ಹಂಗಾಗ್ಬಿಟ್ಟೈತೆ. ಅಲ್ಲ ಇದ್ರದ್ದು ಮುನ್ಸೂಚನೆ ಏನಾದ್ರು ಹಿಮ ಜಾಸ್ತಿ ಆಗಿ ಚಳಿ ಜಾಸ್ತಿ ಆಯ್ತದೆ ಅಂತ ಅನ್ಕತ್ತೆ? ಹಂಗೆ ಜಾಸ್ತಿ ಆಗ್ಬೋದು, ಮಳೆನೂ ಬರ್ಬೋದು. ಇನ್ನೇನು ಪಿತೃಪಕ್ಷ ಬತ್ತಲ್ಲ, ಪಿತೃಪಕ್ಷದ ನೆತ್ತಿ ಮೇಲೆ ಸ್ವಲ್ಪ ಮಳೆ ಬಂದೇ ಬರ್ತದೆ ಅಲ್ಲ, ಮಾಮೂಲಿ ಇಂಥ ಟೈಮ್ ಅಲ್ಲೆಲ್ಲ. ಹೌದೌದು, ಮಳೆನೂ ಬರ್ಬೋದು, ಒಟ್ಟಿಗೆ ಯಾವ್ದಕ್ಕೂ ರೆಡಿ ಆಗಿರ್ಬೇಕು, ಬಿಸಿಲಿಗೂ ರೆಡಿ ಆಗಿರ್ಬೇಕು, ಮಳೆಗೂ ರೆಡಿ ಆಗಿರ್ಬೇಕು. ಈಗ ಈಗ ರೇಟ್ ಬೇರೆ ಇಲ್ವಲ್ಲಪ್ಪ ಗೆಂಡಿಗೆ. ಈಗ ನಾನು ಅದನ್ನೇ ಹೇಳಕ್ ಬಂದೆ, ಈಗ ನೀನ್ ಹೇಳಂಗೆಯ, ಈಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಳೆ ಬರ್ಬೋದು ಆಯ್ತಾ. ನಾವೀಗ ನೀಟಾಗಿ ಒಂದ್ ಕಡೆ ಹಾಕಬಿಟ್ಟು ಅದಕ್ಕೆ ಮುಚ್ಚ ಗಿಚ್ಚಕ್ಕೆಲ್ಲ ವ್ಯವಸ್ಥೆ ಮಾಡ್ಕಂದ್ರೆ ಒಳ್ಳೆಯವರಾಯ್ತೀವಿ, ಒಳ್ಳೆಯವರಾಯ್ತೀವಿ. ಆಮೇಲೆ ಬಂದಿರೋದ್ ಅಲ್ಪ ಸ್ವಲ್ಪ ಅದ್ರಲ್ಲಿ ರೇಟ್ ಬೇರೆ ಈ ಪಾರ್ಟಿ ಬಿದ್ದೋಯ್ತದೆ ಅಂತ ಯಾವತ್ತೂ ಅನ್ಕಂದಿತ್ತಲ್ಲ ಕಂತಿಗೆ. ಒಂದ್ 2000 ರೂಪಾಯಿ ಸಿಗದ ಮೇಲೆ ಅಂತ ತೆಗಿ ಶಂಕರಣ್ಣ. ಅಲ್ಲ ಮತ್ತೆ ಈಗ ಕೂಲಿಗೆ ಮತ್ತೆ ಗೊಬ್ಬರಕ್ಕೆ ಇದಕ್ಕೆ ಆಯ್ತದಲ್ಲ, ಮಾಡಿಸಿದ್ದು ದುಡ್ಡೆಲ್ಲ ಲೆಕ್ಕ ಹಾಕ್ಬಿಟ್ರೆ ಅರ್ಧಕ್ಕೆ ಅರ್ಧವೂ ದುಡ್ಡಿಲ್ಲಪ್ಪ. ಹಂಗೆ ಆಗ್ಬಿಟ್ಟೈತೆ ಈಗ, ಅದೇ ನನಗೆ ಎಂತ ಯೋಚನೆ ಆಗ್ಬಿಟ್ಟೈತೆ ಅಂತ ಅಂದ್ರೆ, ಈ ಕೂಲಿ ಕೊಟ್ಟು ಕರ್ಕೊಂಡಿದ್ದೀನ ಎಲ್ಲ ಬಂದು ಕಿಳ್ತೀವಿ ಅಂತಾರೆ, ಹೊರಕಲ್ಲ ಅಂತಾರೆ. ಏನ್ ಮಾಡೋದಪ್ಪ ನಾವು ತಾನೆ ಅಂದ್ರೆ ಮೈ ಬಗ್ಗಿಸ್ತಾರೆ, ಬಾರ ತಲೆ ಮೇಲೆ ಹೊರಕಲ್ಲ ಅಂತ. ಇಲ್ಲಿ ಹೊಲತಕ್ಕೆ ತರೋಣ ಅಂತ ಇಲ್ಲೇ ಹಾಕೋಣ ಅಂತ ಅಂದ್ರೆ ಇಲ್ಲಿ ಯಾರು ಬರಕಲ್ಲ, ಟ್ರಾಕ್ಟರ್ ಬರಕಲ್ಲ, ಪರಿಸ್ಥಿತಿ ಗೊತ್ತು ನಿಮಗೆ. ಹೌದೌದೌದು, ಅಲ್ಲಿ ಚೂರು ಆ ರೋಡಿನ ತಕ್ಕೆ ಹತ್ತಿರ ಆಗಂಗ್ ಹಾಕೋಣ ಅಂತ ಅಂದ್ರೆ ಈ ಬಿಸಿಲು ಯಾರು ಹೋಗಿ ಹೊರತರ್ ತೆಗಿಯಣ್ಣ ಅಂತ ಅಂತ ಅಂತಾರೆ. ಈಗ ಆಮೇಲೆ ಮೊದಲಿನ ತರವ ಹೊತ್ತಾರನೇ ಬಂದು ಕೆಲಸ ಮಾಡ್ಕೊಟ್ಟು ಒಂದು 11 ಗಂಟೆ ಮನೆಗೆ ಹೋಗೋದ ಅಲ್ಲಿ ಅಥವಾ ಸಂಜೆ ದಿನದಾಗಿ ಬಂದು ಕೆಲಸ ಮಾಡೋದಾಗ್ಲಿ ಯಾವ್ದು ಇಲ್ವಲ್ಲ. ಈಗ ಆಮೇಲೆ ಬತ್ತಾ ಬತ್ತಾ ನಮ್ ಜನ ಬಹಳ ಸೋಂಬೇರಿಗಳಾಗ್ಬಿಟ್ರು ಕಂತಗೆ. ಹಂಗೆ ಅಂತ ಅಲ್ಲ ಶಂಕರಣ್ಣ, ಏನೋ ಈಗ ಅವ್ರಿಗೂ ಒಂದು ಇದು, ಆಮೇಲೆ ಸೋಂಬೇರಿ ಅಂತ ಅನ್ನಕ್ ಆಗೋದಿಲ್ಲ ನಾವು. ನನ್ ಕೆಲಸ ಮುಗಿದ್ಮೇಲೆ ನಾನು ಸೋಂಬೇರಿನಿಯ, ನನ್ ಕೆಲಸ ಆಗಂಟ ನಾನು ಚಟುವಟಿಕೆಯಿಂದ ಮಾಡ್ಕೊಂತ ಇರೋದು, ಇನ್ನೊಬ್ರು ಕರೆದಾಗ ಹೇಳಿದಾಗ ನೆಪ ಹೇಳೋದು, ಅದು ಹಂಗೆಯ. ನಂದು ಸಾಲ್ ಬಂದಾಗ ನಾನು ನನ್ನನ್ನ ಬೆಂತಿಟ್ಕೊಳ್ಳೋದು, ನಿನ್ ಸಾಲ್ ಬಂದಾಗ ನೀನ್ ಬೆಂತಿಟ್ಕೊಳ್ಳೋದು, ಹಿಂಗ ಆಗ್ಬಿಟ್ಟೈತೆ. ಈಗ ಏನಾಯ್ತದೆ ಅಂತಂದ್ರೆ ಮಾಡ್ತಾ ಮಾಡ್ತಾ ಕೆಲಸವ ಚಟುವಟಿಕೆ ಹೆಚ್ಚಿಗೆ ಮಾಡ್ಕೋಬೇಕೇ ಹೊರತು ನಾನ್ ಮುಗಿದ ತಕ್ಷಣ ಅವನಿಗೆ ಯಾಕೆ ನಾನು ಕೈ ಹಾಕ್ಲಿ ಕೈ ಹಾಕಿದ್ರೆ ಅದಾಕ್ಲಿ ಇದಾಕ್ಲಿ ಅಂತ ಹೇಳ್ದಷ್ಟುವೆ ನಮ್ಮಿಂದ ನಾವೇಯ. ಈಗ ಏನಪ್ಪ, ಈಗ ನೀವೇನ್ ಮಾಡೋರು ಗೆಂಡೆ ರೇಟ್ ನೋಡಿದ್ರೆ ಈ ತರ ಆಯ್ತು, ಸಾವಿರ ಸಾವಿರದ ಇನ್ನೂರು ಅಂತ ಅಂತಾರೆ. ನನಗೆ ಈಗ ಒಂದು ಒಂದ್ ಸಾವಿರದ ಎಂಟುನೂರ ಆರು ಸಿಗ್ದಾರೆ ಹೆಂಗೆ ಕೊಡ್ತೀಯ ಶಂಕರಣ್ಣ? ಈಗ ನಾನೊಂದು ಯೋಚನೆ ಮಾಡಿದ್ದೀನಿ, ಈಗ ನಾನೆಲ್ಲ ಕಿತ್ತ ಗುಡ್ಡೆ ಹಾಕಿದೀನಿ, ಇನ್ನ ದೊಡ್ಡ ಗುಡ್ಡೆ ಹಾಕ್ಬೇಕು, ಈ ಪೈಪ್ ಗಳೆಲ್ಲ ಹಾಕ್ಬಿಟ್ಟು ಹಾಕೋಣ ಅಂತನ್ಬಿಟ್ಟು ಬಿಟ್ಕೊಂಡಿದ್ದೀನಿ ಹಂಗೆ ಕಲ್ಯಾಣಂಗೆ. ನಾನು ದೀಪಾವಳಿ ಕಳೆಯೋ ಗಂಟ ಮಾರದ್ ಬೇಡ ಅಂತ ಅನ್ಕೊಂಡಿದ್ದೀನಪ್ಪ. ದೀಪಾವಳಿ ವರ್ಗೂ ಇಟ್ಕೊಬಿಟ್ರೆ ಶಂಕರಣ್ಣ ಒಳ್ಳೆ ರೇಟ್ ಸಿಗ್ತದ ನೋಡ. ಯಾಕೆಂತಂದ್ರೆ ಈಗ ನೋಡು, ಒಂದು ಎಂಟುನೂರಿಂದ ಸಾವಿರದ ಇನ್ನೂರು ಅಂತಂದ್ರೆ ಅಲ್ಲ, ನೀನೆ ಯೋಚನೆ ಮಾಡು, ನಾವು ಬೀಜದ ಗೆಂಡೆ ತಂದು ಅದನ್ನ ಬಿತ್ತಿ ಊತ್ತಿ ಹಾಕಿ ಕೀಳಗಂಟೆ ಎಷ್ಟು ಕೆಲಸ ಇರ್ತದೆ, ಗೊಬ್ಬರ ಪೊಬ್ಬರ ಇನ್ ಆಳು ಕಾಳು ಇನ್ ಹೆಂಗೆ ಇದನ್ನ ನಿಭಾಯಿಸೋದು? ಅದಕ್ಕೆ ಕಡೆ ಪಕ್ಷ ನೀನೆಲ್ಲ ಸಾವಿರದ ಎಂಟುನೂರು ಎರಡ್ ಸಾವಿರದ ಬೇಡವ ಬೇಕು ಬೇಕು ಅಷ್ಟು ಕನಿಷ್ಠ ಅಷ್ಟು ಸಿಕ್ಕಿದ್ರೆ ಏನೋ ಒಂಚೂರು ಮಾಡಿದಕ್ಕೂ ಒಂಚೂರು ಪ್ರತಿಫಲ ಸಿಕ್ತು ಅನ್ನೋ ತರದಲ್ಲಿ ಆಗ್ಬೋದು. ಮಕ್ಳು ಮರಿಗೆ ಏನೋ ಒಂದು ಬಟ್ಟೆ ತಗೊಡೋದು ಅಲ್ವಾ, ಇನ್ಯಾರ ಇದ್ ಮಾಡೋದು, ಇನ್ ಸ್ಕೂಲ್ಗಳು ಬೇರೆ ಶುರು ಆಯ್ತವೆ ಅನ್ಸ್ತದೆ, ಅವಕ್ಕೆಲ್ಲ ಪಿಜಿ ಕೇಳಬೇಕು ಎಲ್ ತರ ಹೇಳಿ ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲಪ್ಪ. ಈಗ ಕಳೆದ ಬಾರಿ ಸಂಕ್ರಣ ನಾನು ದೀಪಾವಳಿ ಕಳೆದ್ಮೇಲೆ ಅಲ್ವಾ ಒಳ್ಳೆ ರೇಟೇ ಸಿಕ್ಕಿತ್ತು, ಈ ಸಲವೂ ಹಂಗೆ ಮಾಡಿದ್ರೆ ಆಯ್ತು. ಏನ್ ನೀನ್